ಸರ್ವೇ ಪ್ರಮುಚ್ಯಂತೆ ಕಾಮಯೇಷ್ಯ ಹೃದಿ ಶ್ರಿತಾಃ ಅಥ ಮರ್ತ್ಯೋರ್ಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತಿ ಯದಾ ಸರ್ವೇ ಪ್ರಬಿಧ್ಯಂತಿ ಹೃದಯಸ್ಯೇಹ ಗ್ರಂಥಯಃ ಅಥ ಮರ್ತ್ಯೋ ಮೃತೋ ಭವತಿ ಏತಾವಧ್ಯನುಶಾಸನಂ ಶತಂ ಚೈಕಾ ಹೃದಯಸ್ಯ ನಾಡ್ಯಃ ತಾಸಾಮೂರ್ಧಾನಂ ಅಭಿನಿಸೃತ್ಯೇಕಾ ತಯೋರ್ಧ್ವಮಾಯಾತ್ ತಯೋರ್ಧಮಾಯನ್ನಮೃತತ್ವಮೇತಿ ವಿಕ್ಷಂಜನ್ಯಾ ಉತ್ಕ್ರಮಣೇ ಭವಂತಿ ಶತಂ ಚೈಕಾ ಚ ಹೃದಯಸ್ಯ ನಾಡ್ಯಃ ತಾಸಾಂ ಮೂರ್ಧಾನಂ ಅಭಿನಿಸೃತೇಕ ತಯೋರ್ಧ್ವಮಾಯನ್ನ ಮೃತತ್ವಮೇತಿ ವಿಶ್ವಂ ಜನ್ಯಾ ಉತ್ಕ್ರಮಣೇ ಭವಂತಿ ತಯಾ ಊರ್ಧ್ವಂ ಆಯನ್ ಅಮೃತತ್ವಮೇತಿ ಎಂಬತ್ಮೂರು ಆಗಿರ್ಬೇಕು ನೋಡ್ರಿ. ಬ್ರಹ್ಮ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಇತಿ ಶ್ರುತ್ಯಂತರಾಚ್ಯ ಯೇ ಪುನಃ ಮಂದ ಬ್ರಹ್ಮವಿದಃ ವಿದ್ಯಾಂತರಶೀಲಿನಶ್ಚ ಬ್ರಹ್ಮಲೋಕಭಾಜಃ ಈಚ ತದ್ವಿಪರೀತಃ ಸಂಸಾರಭಾಜಃ ತೇಷಾಂ ಏಷ ಗತಿವಿಶೇಷಃ ಉಚ್ಯತೆ ಪ್ರಕೃತಃ ಉತ್ಕೃಷ್ಟ ಬ್ರಹ್ಮವಿದ್ಯಾ ಫಲಸ್ತುತಯೇ. ಇಲ್ಲಿ ಒಂದು ಸುಂದರವಾದ ಶಬ್ದ ಇದೆ, ಮಂದ ಬ್ರಹ್ಮವಿದಃ. ಇದೊಂದು ಹೊಸದಾಗಿ ಶಬ್ದ ಬಂದಿದೆ, ಮಂದ ಬ್ರಹ್ಮ. ಮಂದ ಬ್ರಹ್ಮ ಅಂದರೆ ಉಪಾಸ್ಯ ಬ್ರಹ್ಮ ಅಂತ ಅರ್ಥ. ಉಪಾಸನೆಯಲ್ಲಿ ಇಟ್ಟುಕೊಂಡ ಬ್ರಹ್ಮನಿಗೆ ಮಂದ ಬ್ರಹ್ಮ ಅಂತ ಕರೆದಿದ್ದಾರೆ. ಯಾರು ಬ್ರಹ್ಮಜ್ಞಾನವನ್ನು ಹೊಂದಬೇಕಾದದ್ದನ್ನು ಹೊರತುಪಡಿಸಿ ಪುನಃ ಬ್ರಹ್ಮ ಉಪಾಸನೆಯಲ್ಲಿ ತೊಡಗಿದ್ದಾರೋ, ವಿದ್ಯಾಂತರ ಶೀಲಿನಶ್ಚ, ಬ್ರಹ್ಮವಿದ್ಯೆಯನ್ನು ಬಿಟ್ಟುಕೊಟ್ಟು ಅವರು ಈ ಪ್ರಕಾರವಾದಂತಹ ಬ್ರಹ್ಮೋಪಾಸನೆಯಲ್ಲಿ ತೊಡಗಿದ್ದಾರೋ, ಅನುಷ್ಠಾನದಲ್ಲಿ ತೊಡಗಿದ್ದಾರೋ, ಅವರು ಏನು ಪ್ರಾಪ್ತಿ ಮಾಡ್ಕೋತಾರೆ? ಬ್ರಹ್ಮಲೋಕ ಭಾಜ, ಅವರು ಬ್ರಹ್ಮಲೋಕವನ್ನು ಹೊಂದುತ್ತಾರೆ. ಈಚ ತದ್ ವಿಪರೀತಾಹ. ಇನ್ನು ಅದನ್ನೂ ಮಾಡದೇ ಇದ್ದವರು ಏನು ಮಾಡ್ತಾರೆ? ಸಂಸಾರ ಭಾಜ, ಜನ್ಮ ಮರಣಾದಿಗಳಿಂದ ಕೂಡಿದ ಸಂಸಾರದ ಗತಿಯನ್ನು ಹೊಂದುತ್ತಾರೆ. ತೇಷಾಂ ಏಷ ಗತಿ ವಿಶೇಷ ಉಚ್ಯತೆ, ಅವರಲ್ಲಿ ಮತ್ತೆ ಪ್ರಕೃತ ಉತ್ಕೃಷ್ಟ ಬ್ರಹ್ಮ ವಿದ್ಯಾ ಫಲಸ್ತುತೆಯೇ. ನಾವು ಬ್ರಹ್ಮವಿದ್ಯಾ ಒಂದು ಹೊರತುಪಡಿಸಿ ಇನ್ನು ಉಳಿದವ್ರಿಗೂ ಏನೇನು ಫಲ ಇದೆ ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡಿದ್ದೇವೆ ಅಂತ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಇದು ಹೇಳುವ ಉದ್ದೇಶ ನಮಗಿದ್ದಿದ್ದಿಲ್ಲ, ಆದರೆ ಚೆನ್ನಾಗಿರ್ತಾರೆ, ಬ್ರಹ್ಮವಿದ್ಯಾ ಪಡ್ಕೊಳ್ಳೋದಿಲ್ಲ, ಅದ್ರ ಬದಲು ಬ್ರಹ್ಮನಿಗಾಗಿ ಏನೇನೋ ಮಾಡ್ತಿರ್ತಾರೆ, ಅವರಿಗೂ ಫಲ ಉಂಟು, ನಿರಾಶೆ ಯಾರಿಗೂ ಇಲ್ಲ. ಆಸ್ತಿಕ್ಯ ಬುದ್ಧಿಯಲ್ಲಿ ಯಾವ ನಿರಾಶೆಗೂ ಅವಕಾಶ ಇಲ್ಲ. ಸ್ವಲ್ಪ ಕಾಲ ವಿಳಂಬ ಆಗ್ತದಷ್ಟೇ. ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ನೂರು ಜನ್ಮಗಳು ಜಾಸ್ತಿ ಕಾಲ ವಿಳಂಬ ಆಗ್ತದೆ. ಆದರೆ ಅವಶ್ಯವಾಗಿ ಕೂಡ ರಿಟರ್ನ್ ಇಲ್ಲ, ಅವರಿಗೆ ಸನ್ಮಾರ್ಗ ಇದ್ದೇ ಇರ್ತದೆ. ಕಾಲಾಂತರದಲ್ಲಿ ಆ ಫಲಗಳನ್ನು ಅವರು ಹೊಂದುತ್ತಾರೆ. ನಿರಾಶೆಗೊಳ್ಳುವ ಅವಶ್ಯಕತೆ ಇಲ್ಲ ಅನ್ನೋದು ಇಲ್ಲಿ ತಾತ್ಪರ್ಯ. ಅದಲ್ಲದೆ ನಾವು ಹಿಂದಕ್ಕೆ ಅಗ್ನಿವಿದ್ಯೆಯನ್ನು ಹೇಳಿಕೊಟ್ಟಾಗ ಕೂಡ ಫಲ ಏನು ಅನ್ನೋದನ್ನು ಹೇಳಲಿಲ್ಲ ಸರಿಯಾಗಿ. ಕಿಂಚ ಅನ್ಯತ ಅಗ್ನಿವಿದ್ಯಾ ಪೃಷ್ಟ ಪ್ರತ್ಯುಕ್ತ ತಸ್ಯಾಶ್ಚ ಫಲಪ್ರಾಪ್ತಿ ಪ್ರಕಾರ ವಕ್ತವ್ಯ ಇತಿ ಮಂತ್ರಾರಂಭ. ಅಲ್ಲದೆ ಯಾವುದು ಈ ಅಗ್ನಿವಿದ್ಯಾ ಪೃಷ್ಠ, ನೀನು ಅಗ್ನಿವಿದ್ಯೆಯನ್ನು ಕೇಳಿಕೊಂಡು ಬಂದಾಗ ಪ್ರತ್ಯುಕ್ತಾಚ ಅದಕ್ಕೆ ನಾವು ಉತ್ತರವನ್ನು ಕೊಟ್ಟಾಗ ತಸ್ಯಾಶ್ಚ ಅದರ ಫಲಪ್ರಾಪ್ತಿ ಪ್ರಕಾರ ಅದರ ಫಲ ಏನು ಅನ್ನುವುದನ್ನು ಇನ್ನು ಮುಂದಿನ ಶ್ಲೋಕದಲ್ಲಿ ನಿಮಗೆ ವಿವರಿಸ್ತೀವಿ. ಆವಾಗ ಮಾಡಲಿಲ್ಲ, ಈಗ ನಾವು ಮುಂದಿನ ಶ್ಲೋಕದಲ್ಲಿ ಆ ಫಲವನ್ನು ವಿವರಿಸ್ತೀವಿ. ಆ ಶ್ಲೋಕದಲ್ಲಿ ಏನಿದೆ ಅಂತಂದರೆ ಸ್ವಲ್ಪ ಯೋಗಶಾಸ್ತ್ರವು ಮಿಶ್ರವಾಗಿದೆ. ಉಪನಿಷತ್ತಿನಲ್ಲಿ 99 ಭಾಗ ಯೋಗಶಾಸ್ತ್ರದ ರೆಫರೆನ್ಸ್ ತಗೊಳ್ಳೋದಿಲ್ಲ, ಆದರೆ 1% ಅಲ್ಲಿ ಇಲ್ಲಿ ರೆಫರೆನ್ಸ್ ತಗೊಂಡದ್ದು ಉದಾಹರಣೆಗಳಿವೆ ವಿನಃ ಯೋಗ ಟೀಚಿಂಗಿನ ಉದಾಹರಣೆ ಇಲ್ಲ. ಸುಮ್ಮನೆ ಹಿಂಗೆ ಯೋಗಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ ಅಷ್ಟೇ ರೆಫರೆನ್ಸೇ ವಿನಃ ಯೋಗಶಾಸ್ತ್ರವನ್ನು ಕಲಿಸುವುದು ಇಲ್ಲಿ ಉದ್ದೇಶ ಅಲ್ಲ. ಹಾಗೆ ಒಂದು ಯೋಗಶಾಸ್ತ್ರದ 1% ಅಂತ ಹೇಳಿದ್ರಲ್ಲ, ಆ ಪರ್ಸೆಂಟ್ನ ಉದಾಹರಣೆ ನಿಮಗೆ ಸಿಗ್ತದೆ. ಶತಂಚ ಏಕಾ ಚ, 100 ಮತ್ತು 1, ಹೃದಯಸ್ಯ ನಾಡ್ಯ, ಹೃದಯದಿಂದ ಹೊರಟಿರುವಂತಹ ಕೇಳ್ಕೊಳ್ಳಿ, ಈ ಹೃದಯ ಅಂದ ತಕ್ಷಣ ನೀವೇನು ಮಾಡಿಬಿಡ್ತೀರಿ, ನಾವು ನೀವು ಎಲ್ಲರೂ ಕೂಡ ಈ ಮೆಡಿಕಲ್ ಹೃದಯವನ್ನೇ ನಾವು ತಕ್ಷಣ ಒಪ್ಕೊಂಡ್ಬಿಡ್ತೀವಿ. ನಾಡಿ ಅಂದ್ಕೊಳ್ಳೆ ಈ ನರಗಳು ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಇಲ್ಲಿ ಸ್ವಲ್ಪ ನನಗೆ ಸೂಚನೆಯನ್ನು ಕೊಡಬೇಕಾಗಿದೆ. ಏನು ಅಂದರೆ ಹಾಗೆ ನಮಗೆ ತಗೊಳ್ಳಿಕ್ಕೂ ಒಂದು ಕಾರಣ ಇದೆ. ಹೃದಯದಿಂದ ರಕ್ತಚಲನೆ ಮೇಲೆ ಹೋಗಲಿಕ್ಕೆ, ಹೃದಯದಿಂದ ಕೆಳಗೆ ಹೋಗಲಿಕ್ಕೆ ನಮಗೆ ಮುಖ್ಯ ನಾಡಿಗಳಿವೆ, ಮುಖ್ಯ ನರ್ವ್ಸ್ ಅಂತ ನೀವು ಕರೀತೀರಿ, ಹೌದು, ನರಗಳು, ಮುಖ್ಯ ನರಗಳಿವೆ. ನರಗಳು ಬೇರೆ, ನಾಡಿಗಳು ಬೇರೆ, ಗೊತ್ತಾಗಲಿಲ್ಲ. ನರಗಳು ಬೇರೆ, ನಾಡಿಗಳು ಬೇರೆ. ನರಗಳಲ್ಲಿ ರಕ್ತದ ಚಲನೆ ಇದೆ, ನಾಡಿಗಳಲ್ಲಿ ಅಲೌಕಿಕವಾದ ಸ್ಪಂದನೆಗಳು. ನರಗಳಿಗೆ ಭೌತಿಕವಾದ ಒಂದು ಕೇಂದ್ರ ಸ್ಥಾನ ಇದೆ, ಅದನ್ನು ನೀವೇನು ಕರಿತೀರಿ, ಹಾರ್ಟ್ ಅಂತ ಕರಿತೀರಿ, ಹೃದಯ ಅಂತ ಕರಿತೀರಿ, ಪಂಪಿಂಗ್ ಸ್ಟೇಷನ್, ಬ್ಲಡ್ ಪಂಪಿಂಗ್ ಸ್ಟೇಷನ್ ಅಂತ ಕರಿತೀರಿ. ನಾಡಿಗಳಿಗೂ ಕೂಡ ಒಂದು ಕೇಂದ್ರ ಸ್ಥಾನ ಇದೆ, ಬಟ್ ವಿಜಿಬಲ್ ಅಲ್ಲ, ಅನ್ವಿಜಿಬಲ್. ಹೇಗೆಂದರೆ ಸೆನ್ಸಿಂಗ್ ಡಿಪಾರ್ಟ್ಮೆಂಟ್ ಮೆದುಳಿನಲ್ಲಿ ಇದ್ದರೂ ಕೂಡ ಸೆನ್ಸ್ ಮಾಡೋ ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಬೇರೆ ಬೇರೆ ಸೆನ್ಸ್ ಮಾಡೋ ಡಿಪಾರ್ಟ್ಮೆಂಟು ಬೇರೆ ಬೇರೆ ಕಡೆಗೆ ತೊಡಗಿಸುವಂಥ ಡಿಪಾರ್ಟ್ಮೆಂಟ್ಗಳು ಮಿದುಳಿನಲ್ಲಿ ಇದ್ದರೂ ಕೂಡ ಹೊರತುಪಡಿಸಿ ಒಂದು ಅಂತಃಕರಣ ಅಂತ ನಾವು ಪ್ರಯೋಗ ಮಾಡ್ತೀವಲ್ಲ, ಅದು ಎಲ್ಲಿದೆ? ಎಲ್ಲಿದೆ ಅದು ಅಂತಃಕರಣ? ಒಂದು ವೇಳೆ ಮಿದುಳಿನೊಳಗೆ ಎಲ್ಲವೂ ಲಭ್ಯ ಇದ್ದಂತೆ ಈ ಬ್ರೈನ್ನೊಳಗೆ ಅಂತಃಕರಣವೂ ಲಭ್ಯ ಇತ್ತು ಅಂತಂದರೆ ಆ ಅಂತಃಕರಣದ ಪ್ರವೃತ್ತಿಗಳನ್ನು ಚೇಂಜ್ ಮಾಡಿ ಬರ್ತದಂತಾಯ್ತಲ್ಲ, ಅವ ಸಿಗೋದಿಲ್ಲ. ಅಂತಃಕರಣ ಬ್ರೈನ್ನಲ್ಲಿ ಸಿಗೋದಿಲ್ಲ. ಈ ಅಂತಃಕರಣವನ್ನು ನಾವು ಇಲ್ಲಿ ಸೈಕೋಸೆಂಟರ್ ಅಂತ, ಸೈಕೋಸೆಂಟರ್, ಅಲ್ಲಿಂದ ನಾಡಿಗಳು ಹೋಗಿವೆ. ಒಟ್ಟು 100 ನಾಡಿಗಳು, ಅದರಲ್ಲಿ ಒಂದು ನಾಡಿ ಬ್ರಹ್ಮರಂಧ್ರದವರೆಗೂ ಹೋಗ್ತದಂತೆ. ಅದು ಎಲ್ಲಿಂದ ಸ್ಟಾರ್ಟಾಗಿ ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ, ಅದು ಹೋಗ್ತದೆ. ಅದಕ್ಕೆ ಸುಷುಮ್ನ ನಾಡಿ ಅಂತ ಕರೀತಾರೆ. ಯೋಗದಲ್ಲಿ ಹೀಗೆ ಹೇಳಿದ್ದಾರೆ ಅನ್ನುವ ರೆಫರೆನ್ಸ್ನಲ್ಲಿ ತಗೊಂಡಿದ್ದಾರೆ. ಉಪಾಸನಾಕ್ಕೆ ಇದನ್ನು ಜೋಡಿಸ್ತಾರೆ. ಪ್ರಮುಖವಾದ ವಿಷಯ ಉಪಾಸನಾ. ಈ ಉಪಾಸನ ಅನ್ನುವ ವಿಷಯವೇ ಒಂದು ಭಾವನಾ. ಆ ಭಾವಿಸುವಿಕೆಯಲ್ಲಿ ನಾಡಿಗಳಲ್ಲಿ ಬದಲಾವಣೆ. ನಾಡಿಯು ಒಂದು ಭಾವನಾ. ಈ ಎಲ್ಲ ಭಾವಿಸುವಿಕೆಗಳಿಗೆ ಕೇಂದ್ರ ಸ್ಥಾನ ಆಗಲೇ ನಾ ಹೇಳಿದ ಹಾಗೆ ಅಂತಃಕರಣ. ಹೀಗಾಗಿ ಉಪಾಸನಾನು ಭಾವನಾ ಸಹಿತವಾದ ಒಂದು ಕ್ರಿಯಾ. ನಾಡಿಗಳು ಮತ್ತು ನಾಡಿಗಳ ಚಲನೆ ಕೂಡ ಭಾವನಾ ಸಹಿತವಾದ ಒಂದು ಕ್ರಿಯಾ. ನೀನು ಕಳ್ಳ ನಾನು ಕಳ್ಳ ಇಬ್ಬರು ಒಬ್ರಿಗೊಬ್ರು ಒಂದಾಗ್ಬಿಡೋಣ. ಈಗ ಇವನಿಗೆ ಅವನಿಗೆ ಯಾರು ಹೇಳಬೇಕು, ಅವನಿಗೆ ಇವನು ಯಾರು ಹೇಳಬೇಕು, ಅವ್ರಿಗೆ ಇಬ್ಬರು ಭಾವನೆಗೆ ಒಳಪಟ್ಟವರೇ. ಹೀಗಾಗಿ ಕುಂಡಲಿನಿ ಇತ್ಯಾದಿಗಳನ್ನು ಏನು ಮಾತಾಡ್ತಾರೆ ಯೋಗಶಾಸ್ತ್ರದೊಳಗೆ, ಅವೆಲ್ಲ ಉಪಾಸನಾ ಸಬ್ಜೆಕ್ಟ್ ಒಳಗೆ ಭಾವಿಸಬೇಕಾದಂಥ ಶಕ್ತಿ ಸ್ಥಾನಗಳು. ವೇದಾಂತ ಭಾವಿಸಲಿಕ್ಕೆ ಅವಕಾಶ ಕೊಡೋದಿಲ್ಲ, ವೇದಾಂತ ತಿಳಿಸಿ ಹೇಳಲಿಕ್ಕೆ ಅವಕಾಶ ಕೊಡುತ್ತೆ. ನಾನು ಬ್ರಹ್ಮ ಇದ್ದೇನೆ ಅನ್ನೋದನ್ನು ತಿಳ್ಕೋ ಅಂತ ಹೇಳುತ್ತದೋ, ನಾನು ಬ್ರಹ್ಮ ಇದ್ದೇನೆ ಅನ್ನೋದನ್ನು ಭಾವಿಸು ಅಂತ ಹೇಳ್ತದೆ. ಭಾವಿಸೋದ್ರೊಳಗೂ ತಿಳ್ಕೊಂಬುದ್ರೊಳಗೂ ಭಾಳ ವ್ಯತ್ಯಾಸ ಇದೆ. ಹಾಗಾಗಿ ಅವನು ಅಮೃತತ್ವವನ್ನು ಹೊಂದುತ್ತಾನೆ. ಯಾರು? ಈ 100 ಮತ್ತು 1 ನಾಡಿಗಳಲ್ಲಿ ಆ ಒಂದು ನಾಡಿ ಮೂಲಕವಾಗಿ ಬ್ರಹ್ಮರಂಧ್ರದವರೆಗೆ ಹೋಗಿ ಯಾವನು ಸಾಧಿಸ್ತಾನೋ ಅವನು ಅಮೃತತ್ವಂ ಏತಿ, ಅವನು ಅಮೃತತ್ವವನ್ನು ಹೊಂದುತ್ತಾನೆ. ಬ್ರಾಕೆಟ್ನೊಳಗೆ ಸಾಪೇಕ್ಷಕ ಅಮೃತತ್ವ, ಅದು ಸಾಪೇಕ್ಷಿಕ ಮೋಕ್ಷ. ಸಾಪೇಕ್ಷಿಕ ಮೋಕ್ಷ ಅಂದರೆ ಕೆಲವೊಂದು ಆಪೇಕ್ಷೆಗಳನ್ನು ಇಟ್ಟುಕೊಂಡು ಮೋಕ್ಷ ಪ್ರಾಪ್ತಿಯಾಗಿರ್ತದೆ. ಅದು ಕಲ್ಪಾಂತಕ ಆಗಿರಬಹುದು, ಅದು ಬ್ರಹ್ಮಲೋಕ ಪ್ರಾಪ್ತಿಯಿಂದ ಆಗಿರಬಹುದು, ಪುಣ್ಯಗಳ ರಾಶಿಯಿಂದ ಆಗಿರಬಹುದು. ಸದ್ಯದ ಸೃಷ್ಟಿಯ ಕಾಲ ಇರುವವರೆಗೂ ಅವನು ಮೋಕ್ಷವನ್ನು ಹೊಂದಿರುತ್ತಾನೆ. ಇದರರ್ಥ ಏನೋ, ಅವನಿಗೆ ಮಧ್ಯದ ಮತ್ತೆ ಹುಟ್ಟು ಸಾವುಗಳು ಇರೋದಿಲ್ಲ. ಮತ್ತೆ ಯಾವಾಗ ಹುಟ್ಟುತ್ತಾನೋ ಅವನು? ಮತ್ತೊಂದು ಹೊಸ ಸೃಷ್ಟಿ ಯಾವಾಗ ಪ್ರಾರಂಭ ಆಗ್ತದೆ ಅವಾಗ ಮತ್ತೆ ಅದೇ ಜೀವಾತ್ಮ ಮತ್ತೆ ಪುನರಾವರ್ತನೆ. ಅದಕ್ಕೆ ಸಾಪೇಕ್ಷಿಕ ಮೋಕ್ಷ ಅಂತ ಕರೀತಾರೆ. ಊರ್ಧ್ವಂ ಆಯನ್ ಅಮೃತತ್ವಂ ಏತಿ. ಆ ಒಂದು ನಾಡಿ ಸುಷುಮ್ನ ನಾಡಿಯ ಮೂಲಕವಾಗಿ ಬ್ರಹ್ಮರಂಧ್ರದವರೆಗೂ ಹೋಗಿ ಏನು ಸಾಧನೆಯನ್ನು ಮಾಡುತ್ತದೋ ಅದರಿಂದಾಗಿ ಅವನು ಅಮೃತತ್ವವನ್ನು ಹೊಂದುತ್ತಾನೆ. ಮತ್ತು ಇತರ ನಾಡಿಗಳು ಏನು ಮಾಡ್ತವೆ? ಅವೆಲ್ಲವೂ ಉತ್ಕ್ರಮಣವಾಗಿಬಿಡ್ತವೆ, ಬಿಟ್ಟು ಹೋಗ್ಬಿಡ್ತವೆ. ಬಾಕಿ ಎಲ್ಲ ನಾಡಿಗಳು ಆ ಜೀವಾತ್ಮನನ್ನು ಬಿಟ್ಟು ಹೊರಟೋಗ್ಬಿಡ್ತಾವೆ. ಯಾಕೆ? ಅವುಗಳಿಗೇನು ಕೆಲಸ ಇಲ್ಲ. ಯಾಕೆ? ಇವನು ಹೋಗಿ ಬ್ರಹ್ಮ ಸ್ಥಿತಿಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದ. ಭಾವಿಸಿದ ಬ್ರಹ್ಮನ ಸ್ಥಿತಿಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದ. ಅದೇಂಗಿರ್ತದೆ? ನಾನು ಬ್ರಹ್ಮನಲ್ಲೇ ಇದ್ದೇನೆ, ಅದೇ ಭಾವನ. ಹೀಗಾಗಿಯೇ ಮೊದಲಿನ ಕಲ್ಪ ಮುಗಿದ ತಕ್ಷಣ ನಾ ಇದ್ದೇನೆ ಅನ್ನುವ ಆ ಒಂದು ಭಾವನ ಏನಿದೆಯೋ ಅದು ಡಿಸ್ಟರ್ಬ್ ಆಗುತ್ತೆ. ಯಾವ ಕಾಲದಲ್ಲಿ ಡಿಸ್ಟರ್ಬ್ ಆಗ್ತದೆ? ಈ ಕಲ್ಪದ ಕೊನೆಯ ಕ್ಷಣದಲ್ಲಿ. ಅಲ್ಲಿವರೆಗೂ ನಾ ಬ್ರಹ್ಮನೇ ಇದ್ದೇನೆ ಅಂತಲೇ ಭಾವನೆ ಆಗೋಗಿರ್ತಾನೆ. ಡಿಸ್ಟರ್ಬ್ ಆದ ತಕ್ಷಣವೇ ಏನಾಗ್ತದೆ ಹೇಳ್ರಿ? ಡಿಸ್ಟರ್ಬ್ ಆದ ತಕ್ಷಣವೇ ಆ ಭಾವನೆ ಹೊರಟೋಗ್ತದೆ. ಅದಕ್ಕೆ ಮುಂಚಿನ ಭಾವನೆ ಏನಿತ್ತು? ಜೀವ ಸಂಸಾರಿ ಹೀಗಾಗಿ ಹೊಸ ಸೃಷ್ಟಿಯಲ್ಲಿ ಅವನು ಪುನಃ ಮತ್ತೆ ಜನ್ಮ ಮರಣಗಳನ್ನು ಪ್ರವೇಶಿಸುತ್ತ. ಉತ್ಕ್ರಮಣೆ ಭವಂತಿ ಅಂದರೆ ಏನು? ಅವು ಉತ್ಕ್ರಮಣವಾಗಿಬಿಡುತ್ತೆ, ಬಿಟ್ಟು ಹೋಗ್ಬಿಡ್ತವೆ. ಉತ್ಕ್ರಮಣ ಬಿಟ್ಟು ಹೊರಟೋಗುತ್ತವೆ. ಭಾಷ್ಯ ತತ್ರ ಶತಂಚ ಶತಸಂಖ್ಯಾಕ ಸಂಖ್ಯೌಕಾಃ ಸಂಖ್ಯಾ ಸಂಖ್ಯವೂ ಆಗ್ಯದ ನೋಡ್ರಿ. ತತ್ರ ಶತಂಚ ಏನಂತಿದೆ? ಶತಸಂಖ್ಯಾಕಾಃ ಅಂತಿದೆ, ಸಂಖ್ಯೌಕಾಃ ಅಂತಿದೆ. ಸಂಖ್ಯಾಕಾಃ ಕರೆಕ್ಟ್, ಸಂಖ್ಯೌಕಾಃ ಅಲ್ಲ. ತತ್ರ ಶತಂಚ ಶತಸಂಖ್ಯಾಕಾಃ ಏಕಾಚ ಸುಷುಮ್ನಾ ನಾಮ ಪುರುಷಸ್ಯ ಹೃದಯಾತ್ ವಿನಿಸೃತಾಃ ನಾಡ್ಯಃ ಶಿರಾಃ. ಹೃದಯದಿಂದ ಹೊರಟ 101 ನಾಡಿಗಳಲ್ಲಿ ಒಂದು ನಾಡಿ ಏನಿದೆಯೋ ಅದು ಸುಷುಮ್ನಾ ನಾಡಿ ಎಂದು ಅನಿಸುತ್ತದೆ. ಇವೆಲ್ಲ ಎಲ್ಲಿಂದ ಹೊರಡುತ್ತವೆ? ಹೃದಯಾತ್ ವಿನಿಸೃತಃ ನಾಡ್ಯ, ಹೃದಯದಿಂದ ಹೊರಡುತ್ತವೆ. ಯಾವ ಹೃದಯ? 100% ಗ್ಯಾರಂಟಿ. ಏನು ಅಂದರೆ, ಇಲ್ಲಿ ಈ ಮಾಂಸಮಯವಾದ ಹೃದಯವನ್ನು ರೆಫರ್ ಮಾಡಿಲ್ಲ. ವೇದಾಂತದ ಅಂತಃಕರಣ ಅಂತ ಏನಿದೆಯೋ ಅದನ್ನೇ ಯೋಗಶಾಸ್ತ್ರದಲ್ಲಿ ಹೃದಯ ಅಂತಲೇ ಕರೆದಿದ್ದಾರೆ. ಆದರೆ ವೇದಾಂತ ಶಾಸ್ತ್ರದಲ್ಲಿ ಅಂತಃಕರಣದಿಂದ ಹೊರಟಿರುವಂತಹ, ಅಂತಃಕರಣದಿಂದ ಪುಟಿದೆದ್ದಿರುವಂತಹ ಅನೇಕ ಅನೇಕ ಸಹಸ್ರ ಸಂಖ್ಯಾಕಾಹ ವೃತ್ತಿಗಳು ಏನಿವೆಯೋ ಆ ವೃತ್ತಿಗಳು ಮತ್ತು ಅವುಗಳ ಚಲನೆ ಮತ್ತು ಅವುಗಳ ಮೆಕ್ಯಾನಿಸಮನ್ನು ಯೋಗಶಾಸ್ತ್ರದಲ್ಲಿ ನಾಡಿಗಳು ಅಂತ ಕರೆದಿರಬಹುದು. ಎಷ್ಟು ಮಂದಿ ಅರ್ಥ ಮಾಡಿಕೊಂಡ್ರೋ ಗೊತ್ತಿಲ್ಲ. ವೇದಾಂತ ಶಾಸ್ತ್ರದಲ್ಲಿ ಅಂತಃಕರಣ ಅಂತ ಒಂದು ಪ್ರಯೋಗ ಮಾಡಿದ್ದಾರಲ್ವೋ, ಈ ಅಂತಃಕರಣದಲ್ಲಿ ವೃತ್ತಿಗಳ ಪ್ರವಾಹ ಅಂತ ಒಂದು ರೆಫರ್ ಮಾಡಿದ್ದಾರಲ್ವೋ, ಒಂದೊಂದು ವೃತ್ತಿಯೂ ಒಂದೊಂದು ಸ್ವತಂತ್ರವಾದ ರೀತಿಯಲ್ಲಿ ಇರ್ತದೆ ಅನ್ನೋದನ್ನು ಅಭ್ಯಾಸ ಮಾಡಿದೀವೋ ಇಲ್ಲೋ, ಈಗ ಮುಂದೆ ಕೇಳಿ. ಆ ವೃತ್ತಿಗಳನ್ನೇ ಕ್ರೌಢೀಕರಿಸಿಕೊಂಡು 100 ನಾಡಿಗಳು ಅಂತ ರೆಫರ್ ಮಾಡಿರಬಹುದು. ಏಕೆಂದರೆ 2 ಥರದ ಅಂತಃಕರಣ ಇಲ್ಲ. ವೇದಾಂತ ಅಂತಃಕರಣ 1, ಯೋಗಶಾಸ್ತ್ರದ ಅಂತಃಕರಣ 1, 2 ಇಲ್ಲ. ಇದೇ ಅಂತಃಕರಣವನ್ನು, ವೇದಾಂತದ ಅಂತಃಕರಣವನ್ನು ವೇದಾಂತದಲ್ಲಿ ಕೆಲವು ಸಲ ಹೃದಯ ಅಂತಲೂ ಕರೆದಿದ್ದಾರೆ, ಕೆಲವು ಸಲ ಅಂತಃಕರಣ ಅಂತಲೂ ಕರೆದಿದ್ದಾರೆ, ಕೆಲವು ಸಲ ಮನಸ್ಸು ಬುದ್ಧಿಗಳು ಅಂತಲೂ ಕರೆದಿದ್ದಾರೆ. ನಾವು ಅಭ್ಯಾಸದೋಗೆಲ್ಲ ನೋಡಿದ್ದೀವಿ. ಆದರೆ ಅವರು ಇದನ್ನು ಹೃದಯ ಅಂತ ಕರೆದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಅವ್ರು ಕರೆದದ್ದು ಇದು ನಾಡಿಯ ಕೇಂದ್ರ ಸ್ಥಾನ, ಬಹುಶಃ ಹೃದಯ ಅಂತ ಕರೆದಿರ್ಬೋದು. ಮತ್ತು ನಾ ಅದನ್ನೇ ಹೇಳಿದೆ, ಸ್ಥೂಲ ಆಯಿತು ಅಂದರೆ ಸ್ಥೂಲ ಆಯಿತು ಅಂದರೆ ಅದಕ್ಕೊಂದು ಸ್ಥಾನ ಇರಲಿಕ್ಕೆ ಬೇಕಲ್ವೋ? ಯಾವ ಸ್ಥಾನದಲ್ಲಿದೆ ಈ ಮಾಂಸಮಯವಾದ ಹೃದಯಕ್ಕೆ ಸ್ಥಾನ ಇದೆ? ಈವನ್ ಸಿಂಪಲ್ ವೇದಾಂತದ ಮನಸ್ಸು ಬುದ್ಧಿಗಳ ಸ್ಥಾನ ಎಲ್ಲಿದೆ ತೋರಿಸಿ ಸ್ವಲ್ಪ ನನಗೆ. ಒಂದು ಏನಾದರೂ ಒಂದು ತಿನಿಸನ್ನು ನಾವು ತಿಂದಾಗ ನಾಲಿಗೆ ಕೆಲಸ ಮಾಡ್ತದೆ, ಓಕೆ ಫೈನ್, ನಾಲಿಗೆ ಕೆಲಸ ಮಾಡ್ತದೆ. ರುಚಿಯನ್ನು ಅದು ಸ್ವಾದಿಸ್ತದೆ, ಓಕೆ ಫೈನ್, ರುಚಿಯನ್ನು ಸ್ವಾದಿಸ್ತದೆ. ಆದರೆ ಅದ್ರ ಬಗ್ಗೆ ನಮ್ಮಲ್ಲಿ ಏನೋ ಒಂದು ಫೀಲಿಂಗ್ ಮೂಡ್ತದೆ, ಆ ಫೀಲಿಂಗ್ ಎಲ್ಲಿಂದ ಬಂತದ್ದು? ಆ ರಾಗದ್ವೇಷಗಳು ಎಲ್ಲಿಂದ ಬಂದವು? ನಾವು ಅಭ್ಯಾಸ ಮಾಡಿದಂತೆ ಅವು ಮೊದಲೇ ಅಲ್ಲಿ ಇದ್ದು ಅಂತಾಯಿತು. ಅಲ್ಲಿ ಅಂದರೆ ಎಲ್ಲಿ ಎಂತೆಂಥದೋ ಶೋಧಗಳನ್ನು ಮಾಡಿದ್ದಾರೆ ಮಿದುಳಿನಲ್ಲಿ ಅಂತ ನೀವು ಹೇಳಿದ್ದೆ, ಆದರೆ ಅದನ್ನು ನಾವು ಚೇಂಜ್ ಮಾಡಿಬಿಡ್ತೀವಿ. ಅಲ್ಲಿ ಹೋಗಿ ಎಂತೆಂಥವುಗಳನ್ನು ಶೋಧನೆ ಮಾಡಿದ್ದೀವಿ, ಅದು ಒಂದು ಸಂಶೋಧನೆ ಮಾಡ್ತೀವಿ. ಒಳಗೇನು ರಾಗದ್ವೇಷ ಫೀಲಿಂಗ್ ಇದೆ ಅಲ್ಲೇ ಇಂಜೆಕ್ಷನ್ ಕೊಟ್ಟು ನ್ಯೂಟ್ರಲೈಸ್ ಮಾಡಿಬಿಡ್ತೀವಿ. ನೋಡಿ, ರಾಗದ್ವೇಷರಹಿತನಾಗಿಬಿಟ್ಟಿನಿ. ಕ್ಯಾ ಬಾತ್ ಕರ್ತೆ ಹಾಂ. ಅದಕ್ಕೆ ಹೇಳಿದೆ ಅದು ಸೈಕೋ ಸೆಂಟರ್. ಸೈಕೋ ಸೆಂಟರ್ ಅಂದರೆ ಸೈಕಲಾಜಿಕಲ್ ಸೆಂಟರ್, ಕೇಂದ್ರದಂತ ಕೇಂದ್ರ ಅಷ್ಟೇ. ಸೊ ಬೇಸ್ಡ್ ಆನ್ ದ್ಯಾಟ್ ಯು ಕ್ಯಾನ್ ಗೋ ಅಹೆಡ್ ವಿತ್ ಉಪಾಸನಾಸ್. ಆ ಉಪಾಸನೆಗಳನ್ನು ಷಡ್ ಚಕ್ರಗಳು ಅಂಥೇಳಿ ಅವರು ಸ್ಥಾನಗಳನ್ನು ಗುರುತಿಸಿ ನೀವು ಉಪಾಸನೆ ಮಾಡಿ ಕೇಳ್ತಾರೆ. ಎಷ್ಟು ಸ್ಟ್ರಾಂಗ್ ಭಾವಿಸ್ಬಿಡ್ತೀವಿ ಅಂತಂದರೆ ಇಲ್ಲಿ ಏನಿದೆ ಅದು ಇಲ್ಲಿ ಬಂದಿದೆ, ಈಗ ಇಲ್ಲಿ ಬಂದಿದೆ ಅನುಕೂಲ ಏನು ಬೇಡ ಅಂತಾರೆ. ಇಲ್ಲಿ ಬಂದುಬಿಟ್ಟದ ಅಂತ ಅಂದ್ಕೊಂಬಿಡು, ಒಂದು ಟೈಮಿಗೆ ಹೋಗ್ಬಿಟ್ಟು. ಉಪನಿಷತ್ನಲ್ಲಿ ರೆಫರೆನ್ಸ್ ಮಾಡಿದ್ದರಿಂದಾಗಿ ನಾನು ಅದನ್ನು ದೀರ್ಘಕ್ಕೆ ತೊಗೊಂಡೋಗಿ ಮಾತಾಡೋದಿಲ್ಲ. ಈಗ ಇಲ್ಲದೆ ಹೋದ್ರೆ ಎಷ್ಟು ಬೇಕಾದಷ್ಟು ದೀರ್ಘಕ್ಕೆ ತೊಗೊಂಡೋಗಿ ಮಾತಾಡಿದ್ದೀನಿ ಬೇರೆ ಬೇರೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಘಟನೆಗಳಿಗೆ ಸಿಲುಕಾಕಿ ಮೋಕ್ಷವು ಹೆಂಗೆ ಸಾಧ್ಯ? ಅದು ಇಲ್ಲಿ ಏರಿದೆ ಅಂತಲೇ ಹೇಳಿದ್ದೆ, ಆದರೆ ಅದು ಏರಿರುವುದು ಒಂದು ಘಟನೆ ಹೌದಲ್ಲ? ಆ ಬ್ರಹ್ಮರಂಧ್ರವನ್ನು ಸೀಳಿ ಅದು ಹೊರಗೆ ಬಂದಿದೆ ಅಂತಂದರೆ ಅದೊಂದು ಘಟನೆ ಹೌದಲ್ಲ? ಎಷ್ಟು ಗಂಟೆ ಸೀಳು ಹಾಕ್ತು ಅಂತ ಹೇಳಿ ಬರ್ತದೆ ಇಲ್ಲ? ಕಾಲಬಂಧನ, ಬ್ರಹ್ಮರಂಧ್ರವನ್ನೇ ಸೀಳು ಹಾಕ್ತು, ದೇಶಬಂಧನ. ಘಟನೆ ಜರುಗಿದೆ, ವಸ್ತು ಬಂಧನ. ಘಟನೆಗಳ ಹಿಡಿತದಲ್ಲಿ ಸಿಲುಕಿ ಹಾಕಿಕೊಂಡಿರುವುದು ಮೋಕ್ಷವೆಂದು ಹೇಗೆ ಅನಿಸುತ್ತದೆ? ನೂರಕ್ಕೆ ನೂರು ಇವತ್ತಿನವರೆಗೂ ಬ್ರಹ್ಮರಂಧ್ರ ಸೀಳಿದ್ದು ಎಲ್ಲೂ ಉದಾಹರಣೆ ಇಲ್ಲ. 99 ಆಗಲ್ಲ, ನೂರಕ್ಕೆ ನೂರು. ಜಗ್ಬೇಕಾಗಿದೆ ಅದು ಅದು ಯೋಗಶಾಸ್ತ್ರವನ್ನು ಅದು ಹಿಂಗೆ ಅಂತ ಸಿದ್ಧ ಮಾಡಬೇಕಲ್ಲ, ಕಾಯಿ ತೊಗೊಂಡು ಓಡೋದ್ಬಿಡ್ತಾರೆ. ನೋಡಿದ್ಯಾ, ಸಿಕ್ಕಾಕೊಂಡಿತ್ತು ಈ ಗುರುಗಳಿಗೆ ಮೋಕ್ಷ ಅಂತ. ಯಾರು ಕೊಟ್ಟರು? ಮತ್ತವರು ಹೇಳಿದಾರಲ್ರಿ ಮೋಕ್ಷವನ್ನು ಹೊಂದುತ್ತಾರೆ ಈ ಪ್ರಕಾರವಾಗಿ ಊರ್ಧ್ವಂ ಆಯನ್ನದು ಮೇಲ್ಗಡೆ ಬಂದುಬಿಟ್ಟು ಅದು ಯಾರು ಅಲ್ಲಿ ಆ ಸ್ಥಿತಿಯನ್ನು ತಲುಪಿದಾರೋ ಅವರು ಅಮೃತತ್ವವನ್ನು ಹೊಂದುತ್ತಾರೆ, ಮೋಕ್ಷ ಹೊಂದುತ್ತಾರೆ. ಸಾಪೇಕ್ಷಿಕಂ ಇಷ್ಟು ರೆಫರ್ ಮಾಡಿದ್ರಿಂದಾಗಿ ನಾವು ಯೋಗಶಾಸ್ತ್ರಕ್ಕೆ ವಿರೋಧಿಗಳಲ್ಲ, ಜೊತೆಗೆ ಯೋಗಶಾಸ್ತ್ರದ ಮೋಕ್ಷವು ಸಾಧ್ಯವೂ ಇಲ್ಲ, ಎರಡನ್ನೂ ನಾವು ಮನಃಶಾಂತ ತಾಸಾಂ ಮಧ್ಯೆ. ಮೂರ್ಧಾನಂ ಭಿತ್ವಾ ಅಭಿನಿಸೃತಾ ನಿರ್ಗತಾ ಏಕಾ ಸುಷುಮ್ನಾ ನಾಮ ತಯಾ ಅಂತಕಾಲೇ ಹೃದಯೇ ಆತ್ಮಾನಂ ವಶೀಕೃತ್ಯ ಯೋಜಯೇತ ತಯಾ ನಾಡ್ಯಾಃ ಊರ್ಧ್ವಂ ಉಪರಿ ಆಯನ್ ಗಚ್ಛನ್ ಆದಿತ್ಯದ್ವಾರೇಣ ಅಮೃತತ್ವಂ ಅಮರಣಧರ್ಮತ್ವಂ ಆಪೇಕ್ಷಿಕಂ ಅಂದ್ರೆ ಮಾಡು ಆಪೇಕ್ಷಿಕಂ ಎಲ್ಲ ಹೇಳೋದು ಹೇಳಿಬಿಟ್ಟು ಕೊನೆಗೆ ಶಬ್ದ ಹಾಕಿದರು ಆಪೇಕ್ಷಿಕಂ. ಆಪೇಕ್ಷಿಕಂ ಅಂದ್ರೆ ಒಂದೇ ಅರ್ಥ, ಸಾಪೇಕ್ಷಿಕಂ ಅಂದ್ರೆ ಒಂದೇ ಅರ್ಥ. ಅಲ್ಲಿ ತನಕ ನಿಮ್ಗೆ ಪೇಷನ್ಸ್ ಇರಬೇಕು. ಭಗವತ್ಪಾದಾಚಾರ್ಯ ಏನು ಬರಲಿಕ್ಕತ್ತಾರೆ ಆ ಕೊನೆಯ ಶಬ್ದದ ತನಕನೂ ಪೇಷನ್ಸ್ ಇರಬೇಕು. ಮೊದಲ ನೀವು ಓದಿ ಪೇಷನ್ಸ್ ಕಳ್ಕೊಂಬಿಟ್ರೆ ಅಂದರೆ ನೋಡಿದ್ರೆ ಯೋಗಶಾಸ್ತ್ರದಿಂದಲೂ ಮೋಕ್ಷ ಸಾಧ್ಯ ಇದೆ ಅಂತ ಭಗವತ್ಪಾದರು ಹೇಳಿದ್ದಾರೆ. ಮಂಗನ ಮಗನ ಕೊನೆ ಶಬ್ದ ಏನು ಹೇಳ್ಯಾರ ನೋಡಲ್ಲಿ, ಅಹಂ ಬ್ರಹ್ಮಾಸ್ಮಿ ಇದು ನಿರಪೇಕ್ಷಕ. ಕಾಲ ದೇಶ ವಸ್ತು ಯಾವ ನಾಮ ರೂಪ ಯಾವ ಪ್ರಾಕ್ಟೀಸು ಯಾವ ಕರ್ಮ ಯಾವ ಪರಿಣಾಮ ಯಾವುದನ್ನು ಆಪೇಕ್ಷೆಯಲ್ಲಿ ಇಟ್ಟುಕೊಳ್ಳದೆ ಸಿದ್ಧವಾಗ್ತದೆ ಏನಂತ, ನಾನು ಬ್ರಹ್ಮನೇ ಇದ್ದೇನೆ. ಹೀಗಾಗಿ ಆ ಬ್ರಹ್ಮ ಯಾವುದು, ಅದು ನಿರಪೇಕ್ಷಕ ಬ್ರಹ್ಮ. ಈ ಬ್ರಹ್ಮ ಪ್ರಾಪ್ತಿ ಆಯಿತಲ್ಲ, ಇದು ಯಾವುದಿದು ಸಾಪೇಕ್ಷಿಕಂ. ಈಗ ಇಂತಹ ಒಬ್ಬ ಸಾಧಕನಿಗೆ, ಯೋಗ ಸಾಧಕನಿಗೆ ಆ ಯೋಗಶಾಸ್ತ್ರವೇ ಒಂದು ಮಾರ್ಗದರ್ಶನ ಮಾಡ್ತದೆ. ಏನು ಅಂತಂದರೆ ತಾಸಾಂ ಮಧ್ಯೆ ಆ ನೂರು ನೂರ ಒಂದರ ಮಧ್ಯದಲ್ಲಿ ಒಂದು ಇದೆ, ಅದು ಏನು ಸುಷುಮ್ನ ಅಂತ ಅದು ಅದರ ಹೆಸರು. ಆ ಸುಷುಮ್ನ ನಾಡಿ ಅದು ಆ ಹೃದಯದಿಂದ ಮೇಲುಗಡೆ ಹೋಗ್ತದೆ. ಅಂತಕಾಲೆ ಅಂದರೆ ಮರಣದ ಸಮಯದಲ್ಲಿ, ಇದು ಪತಂಜಲಿ ಯೋಗಶಾಸ್ತ್ರ ನಿಮಗೆ ಹೇಳೋದು, ಆ ಮರಣ ಕಾಲದಲ್ಲಿ ನೀವು ಹೃದಯವನ್ನು ಆತ್ಮದಲ್ಲಿ ವಶೀಕೃತ್ಯ, ಆತ್ಮದ ಅಂದರೆ ನಿನ್ನಲ್ಲಿ ಅಂತರ್ಥ. ಅವನಿಗೆ ಆತ್ಮ ಗೊತ್ತಿಲ್ಲ, ತಿಳ್ಕೊಳ್ರಿ ಪ್ಲೀಸ್. ಅವನಿಗೆ ಪರಮಾತ್ಮ ಗೊತ್ತು, ಆ ಪರಮಾತ್ಮ ಇಲ್ಲಿದ್ದಾನೆ ಇಲ್ಲಿದ್ದಾನೆ ಇಲ್ಲಿದ್ದಾನೆ ಇಲ್ಲಿದ್ದಾನೆ ಇಲ್ಲಿದ್ದಾನೆ, ಆ ಪರಮಾತ್ಮ ಗೊತ್ತು ಅವನಿಗೆ. ಶಕ್ತಿ ಸಹಿತವಾದ ಪರಮಾತ್ಮ ಗೊತ್ತು, ನಾನು ಬ್ರಹ್ಮ ಅಂತ ಗೊತ್ತಿಲ್ಲ. ಅಂದಮೇಲೆ ಆತ್ಮನನ್ನು ನಿಲ್ಲಿಸೋದು ಎಲ್ಲಿ ನಿಲ್ಲಿಸ್ತಾನವ? ತನ್ನಲ್ಲಿ ತಾನು ನಿಲ್ಲಿಸ್ತಾನೆ, ಉಪಾಸಕನಲ್ಲಿ ತಾನು ನಿಲ್ಲಿಸ್ತಾನೆ, ತಾನು ಉಪಾಸಕ ತಾನೇ. ಈ ಥರ ವ್ಯಾಖ್ಯಾನ ಕೇಳಿಬಿಟ್ರೆ ತಲೆ ಕೆಟ್ಟ ಹೋಗ್ತದೆ ಅವರು. ನಿಮ್ಮದೇ ತಲೆ ಕೆಟ್ಟಿರ್ತದೆ, ಏನು ಅವ್ರ ತಲೆ ಕೆಡೋದೇನು? ಈಗ ನೀವು ಏನು ಯೋಗ ಸಾಧನೆ ಏನೆಲ್ಲ ಓದಿರ್ತೀರಿ, ಒಂದರಲ್ಲಿಯೂ ಲಾಜಿಕ್ ಇಲ್ಲ. ನಂಬಿಕೆ ನಂಬಿಕೆ ನಂಬಿಕೆ ನಂಬಿಕೆ ನಂಬಿಕೆ. ಉಪಾಸನ ಏನು? ಜೋರಾಗಿ ಹೇಳ್ರಿ. ಮತ್ತು ಇಲ್ಲಿರೋದೆಲ್ಲ ಏನು ಅಂದಮೇಲೆ ಇದು ಉಪಾಸನ ತಾನೆ? ಅವರು ಒಪ್ಪುದಲ್ಲ, ಇಟ್ಸ್ ಎ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತಾರೆ ಅವ್ರ ಒಪ್ಪಂತಾರೆ. ಅದು ಮೇಲೆ ಏರಿದೆ ಪ್ರಾಕ್ಟಿಕಲ್ ಗೊತ್ತಾಗ್ತದೆ. ಆ ಚಿತ್ರ ಬಿಡಿಸೋ ಶ್ರೀ ಅಂತ ನೀಲಿ ಬಣ್ಣದ್ದೊಂದು ಹಿಂಗಾಲು ಹೋಗ್ತದೆ, ಅಲ್ಲೊಂದು ಎಂಥದ್ದೊಂದು ಚಿತ್ರ ಬರ್ತದೆ, ಸೀಂತ ಮೇಲೆ ಹೋಗ್ತದೆ, ಅಲ್ಲೊಂದು ಚಿತ್ರ ಬರ್ತದೆ. ಇಲ್ಲಿ ಬಂದಾಗ ಹಾ ಪ್ರಕಾಶ, ಬ್ರಹ್ಮ ಪ್ರಕಾಶ. ಹಾಂ ಹಾಂ, ಸಹಸ್ರದಳ ಅದು ಮ್ಯಾಲೆ ಏರ್ದಂಗೆ ಏರ್ದಂಗೆ ಅದು ಹಿಂಗಿದ್ದದ ಕಮಲ ಅದು ಹಿಂಗೆ ಹಾಕೋತ ಹೋಗ್ತದಂತ. ಈ ಪತಂಜಲಿ ಬಾಬಾ ಕ್ಷಮಾ ಮಾಡಪ್ಪ ನನಗೆ. ಮೂರ್ಧಾನಂ ಭಿತ್ವ ಆ ಸುಷುಮ್ನ ನಾಡಿಯು ಏನು ಮಾಡ್ತದೆ, ಒಂದೇ ಒಂದು ನಿರ್ಗತ ಏಕ ಸುಷುಮ್ನ ನಾಮ. ಮರಣದ ಸಮಯದಲ್ಲಿ ಆ ಹೃದಯವನ್ನು, ಆ ಒಂದು ನಾಡಿಯ ಸ್ಥಿತಿಯನ್ನು ಆತ್ಮಾನಂ ವಶೀಕೃತ್ಯ ಹೃದಯದಲ್ಲಿ ತಂದು ನಿಲ್ಲಿಸಿಕೊ. ವಶೀಕೃತ್ಯ ಅಂದರೆ ಯೋಜೆಯದ ಜೋಡಿಸಿಕೊ. ಕಯಾ ನಾಡ್ಯ, ಆ ಒಂದೇ ಒಂದು ಸುಷುಮ್ನ ನಾಡಿಯಲ್ಲಿ ಊರ್ಧ್ವಂ ಉಪರಿ ಆಯನ್ ಗಚ್ಚನ್, ಊರ್ಧ್ವಮುಖವಾಗಿ ಅದರ ಬ್ರಹ್ಮರಂಧ್ರದವರೆಗೆ ಏನು ಹೋಗ್ತಾ ಇದೆ ಅಲ್ಲಿ ಹೋಗಲಿಕ್ಕೆ ಆದಿತ್ಯದ್ವಾರ ಅನ್ನೋದು ನಿನಗೆ ಸಹಕಾರ ಮಾಡುತ್ತದೆ. ಭಾವಿಸು, ಯಾರು ಬಳುತ್ತಾರೆ ಅದನ್ನು ಭಾವಿಸು. ಆದಿತ್ಯದ್ವಾರ, ಏನು ಆದಿತ್ಯದ್ವಾರ ಅಂದರೆ ಪ್ರಕಾಶದ ಮಾರ್ಗ. ಆದಿತ್ಯದ್ವಾರ ಅಂದರೆ ಪ್ರಕಾಶದ ಮಾರ್ಗ. ಆ ಪ್ರಕಾಶದ ಮಾರ್ಗವು ನಿನಗೆ ಅನುಕೂಲ ಮಾಡಿಕೊಡ್ತದೆ. ಆದಿತ್ಯದ್ವಾರೇಣ ಆವಾಗೇನಾಗ್ತದೆ, ಅಮೃತತ್ವಂ ಅಮರಣ ಧರ್ಮತ್ವಂ ಆಪೇಕ್ಷಿಕಂ, ಕಲ್ಪಾಂತದವರೆಗೂ ನೀನು ಮತ್ತೆ ಹುಟ್ಟೋದಿಲ್ಲ ಸಾಯೋದಿಲ್ಲ. ಆದ್ದರಿಂದ ಅಮೃತತ್ವ ಪ್ರಾಪ್ತಿ ಆಯಿತೋ ಇಲ್ಲೋ, ಆದರೆ ನಿನ್ನ ಮೃತ್ಯುವಿನ ನಾಶ ಇನ್ನೂ ಆಗಿಲ್ಲ. ನಿನ್ನೆ ಅಭ್ಯಾಸ ಮಾಡಿದ್ದೀವಿ, ಅಮೃತತ್ವ ಅಂದರೆ ಮೃತ್ಯುವಿನ ನಾಶ ಆಗಬೇಕು. ಯಮನ ನಾಶ ಆಗಬೇಕು. ಜ್ಞಾನಿಯ ಎದುರಿಗೆ ಇವನ್ ಯಮ ಕೂಡ ಕೈ ಮುಗಿದು ನಿಂತ್ಕೋತಾನೆ, ಓಕೆ ಗೋ ಬ್ಯಾಕ್ ಅಂತ ಇವ್ರು ಹೇಳಿದ ಮೇಲೆ ಅವನು ಹೋಗ್ತಾನೆ. ಯಾಕೆ, ಯಮ ನಾಶ ಆಗಿರ್ತಾನೆ ಅವನ ಪಾಲಿಗೆ, ಕೈ ಮುಕ್ಕೊಂಡು ನಿಂತಿರ್ತಾನ. ಬರೋದು ಬಂದುಬಿಟ್ಟ ತೊಗೊಂಡು ಹೋಗಲಿಕ್ಕೆ, ನೋಡ್ತಾನೆ ತೊಗೊಂಡು ಹೋಗ್ಲಿಕ್ಕೇನು ಇಲ್ಲೇ ಇಲ್ಲ. ಕಳೆ ಬರ ಅವನು ಬಿದ್ದಿರ್ತದೆ ಅಷ್ಟೇ ಅಲ್ಲಿ. ನಾನೇನು ತೊಗೊಂಡು ಹೋಗಬೇಕಾಗಿಲ್ಲ, ಇವರೇ ಕಾಯಿ ಒಡೆದು ಒಡೆದು ಇವರೇ ತೊಗೊಂಡ್ಬರ್ತಾರೆ, ಅದು ಸಾಧ್ಯ ಆಗೋದಿಲ್ಲ. ಕಾಯಿ ಒಡಿತಾರೆ ಅಷ್ಟೇ, ಅವ್ರೇನು ತೊಗೊಂಡು ಹೋಗ್ತಾರೆ ಅದನ್ನು. ಆ ಶಬ್ದಗಳು ನೋಡ್ರಿ, ಊರ್ಧ್ವಂ ಉಪರಿ, ಊರ್ಧ್ವಂ ಅಂದರೆ ಉಪರಿ ಮೇಲ್ಮುಖ, ಆಯನ್ ಅಂದರೆ ಗಚ್ಚನ್ ಮೇಲ್ಮುಖವಾಗಿ ಹೋಗಿ ಆ ಸೂರ್ಯನ ಮಾರ್ಗದ ಮೂಲಕವಾಗಿ ಅಮೃತತ್ವವನ್ನು ಹೊಂದುತ್ತಾರೆ, ಅಮರಣ ಧರ್ಮತ್ವವನ್ನು ಹೊಂದುತ್ತಾರೆ. ಆಪೇಕ್ಷಿಕಂ ಅಮೃತತ್ವಂ. ಭಾಷ್ಯ, ಅಭೂತ ಸಂಪ್ಲವಂ ಸ್ಥಾನಂ ಅಮೃತತ್ವಂ ಹಿ ಭಾಷ್ಯತೆ. ಎಲ್ಲಿಂದ ಬಂತಪ್ಪ ಇದು ಕೊಟೇಶನ್ನು, ವಿಷ್ಣು ಪುರಾಣ. ಅರ್ಥ ಆಯ್ತಾ? ಬರಲಿ ಬರಲಿ, ಏನು ತಪ್ಪಿಲ್ಲ. ಅಮೃತತ್ವವನ್ನು ಭಾವಿಸ್ತಾನೆ. ಆಭೂತ ಸಂಪ್ಲವಂ ಸ್ಥಾನಂ ಅಮೃತತ್ವಂ ಹಿ ಭಾಷ್ಯತೆ. ಇಲ್ಲ, ಅವರು ವಿಭಾ ಏನು ಕೇಳಿದ್ರಿ ನೀನು, ಅದು ಎಲ್ಲಿದೆ? ಕರೆಯಾಗಿ ಕೇಳ್ರಿ ಮತ್ತೆ. ವಿಭಾವ್ಯತೆ ಅಂತಂದ್ರೆ ನಾನು ವಿಭಾವ್ಯತೆ ಶಬ್ದ ಅರ್ಥ ಕೊಟ್ಟೆ, ಭಾಷ್ಯತೆ ಅಂದರೆ ವ್ಯಾಖ್ಯಾನಿಸ್ತಾರೆ ಅಂತ ಕೊಟ್ಟೆ. ಭಾಷ್ಯತೆ ಅಂದರೆ ವ್ಯಾಖ್ಯಾನಿಸ್ತಾರೆ, ವಿವರಿಸ್ತಾರೆ ಅಂತ ಅರ್ಥ. ಒಂದು ಭಾವಿಸ್ತಾರೆ ಅಂತ ಅರ್ಥ, ಎರಡು ಒಂದೇ ಅರ್ಥ ತೋರಿಸ್ತವೆ. ಯಾವುದು ಭಾವಿಸಲ್ಪಡುತ್ತದೋ ಅದನ್ನು ವ್ಯಾಖ್ಯಾನಿಸಲ್ಪಡುತ್ತದೆ. ವ್ಯಾಖ್ಯಾನಿಸೋದು ಯಾವಾಗಲೂ ಭಾವಿಸಿದಲ್ಲಿ ಮಾತ್ರ ವ್ಯಾಖ್ಯಾನಿಸಿ ಬರುತ್ತದೆ. ಆತ್ಮ ವ್ಯಾಖ್ಯಾನ ಮಾಡಿರಿ ಡೈರೆಕ್ಟ್ ನಮಗೂ ನಿಮಗೂ, ಮತ್ತೆ ಸುಮ್ಮನೆ ಶಾರ್ಟ್ಕಟ್ ಮಾಡಿಬಿಡ್ತೀನಿ. ಆತ್ಮನ ವ್ಯಾಖ್ಯಾನ ಮಾಡಿರಿ, ಯಾಕೆ ಮಾಡಲಿಕ್ಕೆ ಆಗೋದ್ರಲ್ಲಿ ಗೊತ್ತದೇನು, ಅದು ಭಾವಿಸಲ್ಪಡ್ಲಿಕ್ಕೆ ಬರೋಂಗಿಲ್ಲ, ಅದು ಭಾವನೆಗಳಿಗೆ ಸಿಲುಕೋದಿಲ್ಲ, ಅದು ವಾಸ್ತವಿಕತೆ. ಹೌದಾ? ಆಭೂತ ಸಂಪ್ಲವಂ ಸ್ಥಾನಂ ಅಮೃತತ್ವಂ ಹಿ ಭಾಷ್ಯತೆ. ಆ ಸ್ಥಾನವನ್ನು ಅಮೃತತ್ವ ಅಂತ ವ್ಯಾಖ್ಯಾನಿಸ್ತಾರೆ ಅಥವಾ ಭಾವಿಸ್ತಾರೆ. ಇದು ಯೋಗಶಾಸ್ತ್ರದ ಒಂದು ವಿಶಿಷ್ಟತೆ. ಇತಿ ಸ್ಮೃತೇ, ನೋಡಿ, ಇತಿ ಸ್ಮೃತೇ ನತು ಶ್ರುತೇ. ಏನಾಯ್ತೀಗ, ಆ ಸ್ಥಿತಿಯನ್ನು ಭಾಷ್ಯತೆ ಬ್ರಹ್ಮಣಾವಾ ಸಹ ಸಹ ಕಾಲಾಂತರೇಣ ಮುಖ್ಯಂ ಅಮೃತತ್ವಂ ಏತಿ ಭುಕ್ತ್ವಾ ಭೋಗಾನ್ ಅನುಪಮಾನ್ ಬ್ರಹ್ಮಲೋಕಗತಾನ್. ಅವನೇನು ಮಾಡ್ತಾನೆ, ವಾ ವಾ ಅಂದರೆ ಅಥವಾ ಮತ್ತೊಂದು ಅರ್ಥ ಕೊಡ್ತಾರೆ. ಅವನು ಅಸಂಖ್ಯವಾದ ಬ್ರಹ್ಮಲೋಕದ ಭೋಗಗಳನ್ನು ಕಾಲಾಂತರ ಅನೇಕ ದೀರ್ಘಕಾಲದವರೆಗೆ ಅವನು ಅನಂತ ಭೋಗ ರಾಶಿಗಳನ್ನು ಭೋಗಿಸ್ತಾನೆ. ಯಾವಾಗ ಬ್ರಹ್ಮಲೋಕವನ್ನು ಹೋಗಿ ಸೇರಿ ಅಲ್ಲಿಗೆ ಹೋಗಿ ಸೇರಿ ದೀರ್ಘಕಾಲ, ನಿಮಗೂ ಲೆಕ್ಕ ಹಾಕಲಿಕ್ಕೂ ಬರೋಂಗಿಲ್ಲ ಕಲ್ಪ ಎಷ್ಟು ದೊಡ್ಡದಿರ್ತದೆ. ಕಲ್ಪದ ಲೆಕ್ಕಾಚಾರ ಇದೇ ಕ್ಷಣ ನಿಮಿಷ ಗಂಟೆ ವರ್ಷ ತಿಂಗಳು ವರ್ಷ ಯುಗ ಯುಗ ಯುಗ, ಆಮೇಲೆ ಬ್ರಹ್ಮನ ಒಂದು ದಿವಸ, ಸಹಸ್ರಯುಗ ಸಹಸ್ರಯುಗ ಒಂದು ರಾತ್ರಿ, ಹಾಗೆ ಅವನ 365 ದಿವಸ, ಆವಾಗ ಅವನ ಒಂದು ವರ್ಷ, ಹಾಗೆ ಅವನ 100 ವರ್ಷ. ಇದು ನಿಮಗೆ ಕಲ್ಪದ ಲೆಕ್ಕಾಚಾರ ಕರೆಕ್ಟಾ? ಆದರೆ ಈ ಲೆಕ್ಕಾಚಾರ ನಿಮ್ಮ ಅಳತೆಯೊಳಗೆ ಮಾಡಿದಿರಿ, ಅರ್ಥ ಮಾಡಿಕೊಳ್ರಿ. ನಿಮಗೆ ಲಭ್ಯವಿದ್ದಂತಹ ಸಮಯದ ಅನುಕೂಲತೆಗಳಲ್ಲಿ ಮಾಡಿಕೊಂಡಿದ್ದೀರಿ ಅಷ್ಟೇ ಇದನ್ನು. ವಿ ರಿಯಲಿ ಡೋಂಟ್ ನೋ ಬ್ರಹ್ಮನಿಗೆ 100 ವರ್ಷವೋ ಆಯುಷ್ಯವೋ 200 ವರ್ಷ ಆಯುಷ್ಯವೋ 500 ವರ್ಷ ಆಯುಷ್ಯವೋ ನಮಗೆ ಗೊತ್ತಿಲ್ಲ. ಅದಕ್ಕೆ ಒಂದ ಶಬ್ದ ಅಂದ್ಬಿಡೋದು ಏನು, ದೀರ್ಘಕಾಲ. ಅವನು ಬ್ರಹ್ಮಲೋಕವನ್ನು ಸೇರಿ ಆ ಬ್ರಹ್ಮಲೋಕದ ಎಲ್ಲ ಭೋಗಗಳನ್ನು ಭುಕ್ತ, ಅದನ್ನು ಅಮೃತತ್ವ ಅಂತ ಕರೆದಿದ್ದಾರೆ. ಅಮೃತತ್ವಂ ಏತಿ. ಆಯಿತು ಸರ್, ಇದು ಸುಷುಮ್ನ ನಾಡಿ ಕೆಲಸ ಇಷ್ಟಾಯಿತು, ಅದು ಇತರ ನಾಡಿಗಳು ವಿಶ್ವಂ ನಾನಾ ವಿಧಗತಯ ಅನ್ಯ ನಾಡ್ಯ ಉತ್ಕ್ರಮಣೇ ಉತ್ಕ್ರಮಣ ನಿಮಿತ್ತಂ ಭವಂತಿ ಸಂಸಾರ ಪ್ರತಿಪತ್ತಿ ಅರ್ಥಾಃ ಈವ ಭವಂತಿ ಇತ್ಯರ್ಥಃ. ಅವು ಇತರ ನಾಡಿಗಳು, ಅವು ಏನಾಗ್ತಾವೆ ಅಂದರೆ ನಾನಾ ವಿಧಗತಯ ಛಾನ ಪಾನ ಆಗಿಬಿಟ್ಟಿರ್ತಾವೆ, ಛಿದ್ರು ಛಿದ್ರವಾಗಿ ಹೋಗ್ಬಿಟ್ಟಿರ್ತಾವೆ ಅವೆಲ್ಲ ಅನ್ಯ ನಾಡ್ಯ. ಆ ಬಾಕಿ ನಾಡಿಗಳು ಉತ್ಕ್ರಮಣ ನಿಮಿತ್ತಂ ಭವಂತಿ ಸಂಸಾರ ಪ್ರತಿಪತ್ತಿ ಅರ್ಥ. ಈ ಕಳೇವರವನ್ನು ಈ ದೇಹವನ್ನು ಬಿಟ್ಟು ಹೋಗಲಿಕ್ಕೆ ಅವು ಸ್ವಲ್ಪ ಅನುಕೂಲ ಮಾಡಿಕೊಡ್ತವೆ. ಇವು ಒಂದೇ ಸಲ ಈ ಕಳೇವರವನ್ನು ಬಿಟ್ಟು ಹೋದವು ಅಂತಂದರೆ ಮುಂದೆ ಆ ನಾಡಿಗಳು ಏನು ಕೆಲಸ ಮಾಡ್ತವೆ, ಈ ಸುಷುಮ್ನ ನಾಡಿ ಬ್ರಹ್ಮ ಲೋಕಕ್ಕೆ ಕರ್ಕೊಂಡು ಹೋಯ್ತಲ್ವೋ, ಬಾಕಿ ನಾಡಿಗಳು ಏನು ಮಾಡ್ತವೆ ಅಂದರೆ ಇವನಿಗೆ ಎಳ್ಕೊಂಡು ಬರ್ತವೆ. ಎಲ್ಲಿ ಎಳ್ಕೊಂಡು ಬರ್ತವೆ? ಸಂಸಾರ ಪ್ರತಿಪತ್ತಿ ಅರ್ಥ. ಒಂದು ನಾಡಿ ಬ್ರಹ್ಮಲೋಕಕ್ಕೆ ಹೋಗಿ ಭೋಗವನ್ನು ಅವಕಾಶ ಕೊಡ್ತದೆ, ಇನ್ನು ಉಳಿದ ನಾಡಿಗಳು ಛಾನಾಪಾನ ಛಿದ್ರ ಛಿದ್ರ ಆಗಿಬಿಟ್ಟಿರ್ತವೆ. ಇವನು ದೇಹ ಬಿಟ್ಟ ನಂತರ ಕಾಯ್ಕೋತ ಕೂತಿರ್ತಾವೆ. ಎಲ್ಲಿ ಎದುರಿಸ್ಕೆ ಎದಕ್ಕಾಗಿ ಕಾಯ್ತಾ ಇರ್ತವೆ? ಏನು ಭೋಗ ಮುಗಿತಾ, ಏನು ಭೋಗ ಮುಗಿತಾ, ಏನು ಭೋಗ ಮುಗಿತಾ, ಏನು ಭೋಗ ಮುಗಿತಾ ಅಂತ ಕಾಯ್ತಿರ್ತಾವೆ. ಭೋಗ ಮುಗಿತು ಅಂತಷ್ಟೇ ಅಂದರೆ ಕಲ್ಪ ಮುಗಿತು ಅಂತ ಅರ್ಥ. ಕಲ್ಪ ಮುಗಿತು ಅಂತಷ್ಟೇ ಈ ನಾಡಿಗಳು ಮತ್ತೆ ಹೋಗಿ ಅವನನ್ನು ಎಳ್ಕೊಂಡು ಬಂದು ಹುಟ್ಟು ಮಗನ ಇಲ್ಲಿ ಪುನರಪಿ ಜನನಂ ಅಂತ ಮತ್ತೆ ಹುಟ್ಟಿಗೆ ಅವನನ್ನು ತೊಡಗಿಸ್ತಾವೆ, ಸಂಸಾರದಲ್ಲಿ ತೊಡಗಿಸ್ತಾವೆ. ಇದಾನೀ ಸರ್ವವಲ್ಲಿ ಅರ್ಥಃ ಉಪಸಂಹಾರಾರ್ಥಂ ಆಹ ಉಪಸಂಹಾರಾರ್ಥಂ ಆಹ ಎಲ್ಲ ವಲ್ಲಿಗಳ ಸಾರಾಂಶವನ್ನು ಈಗ ಮುಕ್ತಾಯ ಮಾಡ್ತಾ ಇದ್ದಾರೆ. ಅಂಗುಷ್ಟ ಮಾತ್ರ ಪುರುಷ, ಅಂತರ ಆತ್ಮ, ಅಂಗುಷ್ಟ ಮಾತ್ರ ಪುರುಷೋಂತರಾತ್ಮ, ಸದಾ ಜನಾಂ ಹೃದಯ ಸನ್ನಿವಿಷ್ಟಃ ತಂ ಸ್ವಾಚ್ಛರೀರಾತ್ ಪ್ರವ್ರಹೇ ಮುಂಜಾದಿವೇಶಿಕಾಂ ಧೈರ್ಯೇಣ ತಂ ವಿದ್ಯಾ ಶುಕ್ರಮೃತಂ ಮೃತ್ಯುರ್ ಪ್ರೋಕ್ತಾಂ ನಚಿಕೇತೋಥ ಲಬ್ಧ್ವಾ ವಿದ್ಯಾಮೇತಾಂ ಯೋಗ ವಿಧಿಂ ಚ ಕೃಷ್ಣಂ ಬ್ರಹ್ಮ ಪ್ರಾಪ್ತೋ ವಿರಜೋ ಭೂತ್ವಿ ಮೃತ್ಯುಃ ಅನ್ಯೋಪ್ಯೇವಂ ಯೋ ವಿದಧಾತ್ಮೇವ ವಿದಧ್ಯಾತ್ಮೇವ ಅನ್ಯೋಪ್ಯೇವಂ ಯೋ ವಿದಧ್ಯಾತ್ಮೇವ ಓ